ಇದುವರೆಗೆ ಕೃಷಿ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಹೊತ್ತಾಯಿತು ರೈತ ಬಂಧುವರೇ, ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಮುಗಿಸೋಣಂತೆ. ನಾಳಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಕೃಷಿ ಅನುಭವ. ಈ ಕುರಿತು ಶ್ರೀ ವೀರಪ್ಪ